ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೂ ಕೂಡ ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ತುಂಗಭದ್ರಾ ಮತ್ತು ಕೃಷ್ಣ ಅಚ್ಚುಕಟ್ಟು ನೀರಾವರಿ ಪ್ರದೇಶದಲ್ಲಿ ಸವಳು ಕ್ಷಾರಹುಳಿ ಮಣ್ಣುಗಳ ನಿರ್ವಹಣೆ ಕುರಿತು ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರಾದ ವಿಸ್ತರಣಾ ಮುಂದಾಳು ಹಾಗೂ ಮಣ್ಣಿನ ವಿಜ್ಞಾನ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂವಿ ರವಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಆನಂತರ ಬೆಂಬಲ ಬೆಲೆ ಕುರಿತು ಮಾಹಿತಿಯನ್ನು ಸಹ ಕೇಳುವಿರಿ. ರೈತ ಬಾಂಧವರೇ, ಆರಂಭಕ್ಕೆ ಕೇಳಿ, ತುಂಗಭದ್ರಾ ಮತ್ತು ಕೃಷ್ಣ ಅಚ್ಚುಕಟ್ಟು ನೀರಾವರಿ ಪ್ರದೇಶದಲ್ಲಿ ಸವಳು ಕ್ಷಾರ ಹುಳಿ ಮಣ್ಣುಗಳ ನಿರ್ವಹಣೆ ಕುರಿತು ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರಾದಂತಹ ವಿಸ್ತರಣಾ ಮುಂದಾಳು ಹಾಗೂ ಮಣ್ಣಿನ ವಿಜ್ಞಾನದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂವಿ ರವಿ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಸಮಸ್ಯಾತ್ಮಕ ಮಣ್ಣುಗಳ ನಿರ್ವಹಣೆ ಹೇಗೆ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಸವಳು ಮಣ್ಣು, ಜೌಳು ಮಣ್ಣು, ಕ್ಷಾರ ಮಣ್ಣುಗಳು ಇವು ಕೆಲವು ಕಡೆ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಕಂಡು ಬರ್ತಾ ಇರ್ತದೆ. ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರು ಹಾಗೂ ವಿಸ್ತರಣಾ ಮುಂದಾಳುಗಳು ಮತ್ತು ಮಣ್ಣು ವಿಜ್ಞಾನಿಗಳಾಗಿರ್ತಕ್ಕಂತಹ ಮಣ್ಣು ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ವಿ ರವಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ ಸರ್, ತಮಗೂ ಕೂಡ ನಮಸ್ಕಾರಗಳು. ಸರ್, ಬಹಳ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸವಳು ಮಣ್ಣು ಅಥವಾ ಏನು ಸಮಸ್ಯಾತ್ಮಕ ಮಣ್ಣು ಏನೇನು ಇರುತ್ತದೆ ಸಾಮಾನ್ಯವಾಗಿ ಈ ಸಮಸ್ಯಾತ್ಮಕ ಮಣ್ಣುಗಳಂದ್ರೇನು, ಇವುಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತವೆ, ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡಿ ಸರ್. ತುಂಬಾ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಸಾಮಾನ್ಯವಾಗಿ ಮಣ್ಣಿನಲ್ಲಿ ಸುಣ್ಣ ಹೆಚ್ಚಾಗ್ತಕ್ಕಂಥದ್ದು, ಸವಳು ಹೆಚ್ಚಾಗ್ತಕ್ಕಂಥದ್ದು, ಜೌಳು ಹೆಚ್ಚಾಗ್ತಕ್ಕಂಥದ್ದು ಮತ್ತು ಉಪ್ಪು ಹೆಚ್ಚಾಗ್ತಕ್ಕಂಥ ಒಂದು ಪ್ರದೇಶದಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿ ಉತ್ಪಾದಕತೆ ಕಡಿಮೆ ಆಗುತ್ತೆ. ಇಂತಹ ಒಂದು ಮಣ್ಣುಗಳನ್ನು ನಾವು ಸಮಸ್ಯಾತ್ಮಕ ಮಣ್ಣುಗಳೆಂದು ಕರಿತೇವೆ. ಸಾಮಾನ್ಯವಾಗಿ ಸಮಸ್ಯಾತ್ಮಕ ಮಣ್ಣುಗಳು ಹೆಚ್ಚು ಉಷ್ಣಾಂಶ ಮತ್ತು ಕಡಿಮೆ ಬೀಳುವ ಪ್ರದೇಶಗಳಾಗಿರ್ತಕ್ಕಂಥ ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅದರಲ್ಲೂ ಸಹ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ನಮ್ಮ ಭಾಗದ ಒಂದು ಅಚ್ಚುಕಟ್ಟು ಪ್ರದೇಶವಾಗಿರ್ತಕ್ಕಂಥ ತುಂಗಭದ್ರಾ ಮತ್ತು ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಣ್ಣುಗಳು ಸವಳಾಗಿರ್ತಕ್ಕಂಥದ್ದು, ಜೌಳಾಗಿರ್ತಕ್ಕಂಥದ್ದನ್ನ ನಾವು ಹೆಚ್ಚಾಗಿ ಕಾಣ್ತೇವೆ. ಈ ಒಂದು ಭಾಗದಲ್ಲಿ ರೈತರು ಹೆಚ್ಚಾಗಿ ನೀರಾವರಿಯನ್ನ ಬೆಳೆಗಳಿಗೆ ಉಪಯೋಗವನ್ನು ಮಾಡತಕ್ಕಂಥದ್ದು ಹಾಗೂ ನೀರ ಭತ್ತವನ್ನ ನಿರಂತರವಾಗಿ ಬೆಳೀತಕ್ಕಂಥದ್ದು, ಈ ರೀತಿ ನಿರಂತರವಾಗಿ ನೀರನ್ನ ಹಾಯಿಸುವುದರಿಂದ ಮತ್ತು ಭತ್ತವನ್ನ ಬೆಳೆಯುವುದರಿಂದ ಮಣ್ಣಿನಲ್ಲಿರ್ತಕ್ಕಂಥ ನೀರಿನ ಮಟ್ಟ ಹೆಚ್ಚಾಗಿ ಮಣ್ಣು ಜೌಳಾಗ್ತಕ್ಕಂಥದ್ದು ಮತ್ತು ಸವಳಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಈಗ ಈ ಸಮಸ್ಯಾತ್ಮಕ ಮಣ್ಣಿಗೆ ಕಾರಣ ನೀರು ಹೆಚ್ಚಾಗಿ ಬಳಕೆ ಮಾಡೋದು. ಹೌದು, ಈ ಕಾರಣಗಳನ್ನು ಸ್ವಲ್ಪ ವಿವರವಾಗಿ ಹೇಳಿ ಸರ್, ಮತ್ತೆ ಇದನ್ನ ಹೇಗೆ ವಿಂಗಡಣೆ ಮಾಡಲಾಗ್ತದೆ? ಓಕೆ, ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ರೈತರು ನಿರಂತರವಾಗಿ ನೀರನ್ನ ಭತ್ತಕ್ಕೆ ಉಪಯೋಗವನ್ನ ಮಾಡ್ತಾರೆ, ಅವೈಜ್ಞಾನಿಕವಾಗಿ ಉಪಯೋಗವನ್ನ ಮಾಡ್ತಾರೆ. ಬಹಳಷ್ಟು ಜನ ರೈತರು ಏನ್ ಮಾಡ್ತಾರೆ, ಭತ್ತ ಅಂದ್ರೆ ನೀರ್ ನಿಲ್ಲಿಸ್ಬೇಕು ಅಂತಕ್ಕಂಥದ್ದು, ಭತ್ತ ಅಂದ್ರೆ ನೀರ್ ನಿಲ್ಲಿಸ್ತಕ್ಕಂಥದ್ದು ಅಲ್ಲ, ಭತ್ತ ಅಂತಂದ್ರೆ ತೇವಾಂಶ ಭೂಮಿನಲ್ಲಿ ಇರಬೇಕು ಅಂತಕ್ಕಂಥದ್ದು. ರೈತರು ಏನ್ ಮಾಡ್ತಾರೆ, ಕಳೆಗಳ ಒಂದು ನಿಯಂತ್ರಣವನ್ನ ಮಾಡ್ಲಿಕ್ಕೋಸ್ಕರ ನೀರನ್ನ ಹೆಚ್ಚು ಹೆಚ್ಚಾಗಿ ನಿಲ್ಲಿಸ್ಬಿಟ್ಟು ಕಳೆಯ ಒಂದು ನಿಯಂತ್ರಣವನ್ನ ಮಾಡ್ತಾ ಇರ್ತಾರೆ. ದಯವಿಟ್ಟು ಆ ರೀತಿ ಮಾಡದೇನೆ ಕಳೆಯ ನಿಯಂತ್ರಣವನ್ನ ಕಳೆನಾಶಕ ಅಥವಾ ಕೈ ಕಳೆಯನ್ನ ಮಾಡಿ ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನ ಉಣಿಸುವುದರಿಂದ ಮಣ್ಣು ಸೌಳನು ಆಗಲ್ಲ, ಜೋಳನು ಆಗಲ್ಲ. ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 400,000 hectare ಪ್ರದೇಶ ಈಗಾಗಲೇ ಸೌಳು ಮತ್ತು ಜೌಳಾಗಿದೆ. ನಮ್ಮ ಒಂದು ಭಾರತ ದೇಶದಲ್ಲಿ 8.5 million ನಷ್ಟು ಪ್ರದೇಶ ಜೌಳಾಗಿದೆ ಅಂತಂದ್ರೆ ತಪ್ಪಾಗಲಾರದು. ನಮ್ಮ ಒಂದು ಇದಲ್ಲದೆ ಈ ಒಣಭೂಮಿ ಪ್ರದೇಶದಲ್ಲಿ ಸೌಳು ಅಥವಾ ಕ್ಷಾರಯುಕ್ತ ಕೊಳವೆಯ ನೀರನ್ನು ಸಹ ಉಪಯೋಗವನ್ನು ಮಾಡೋದ್ರಿಂದ ಈ ಮಣ್ಣುಗಳು ಅಚ್ಚುಕಟ್ಟು ಮಣ್ಣುಗಳು ಸಾಮಾನ್ಯವಾಗಿ ಸೌಳು ಮತ್ತು ಜೌಳಾಗ್ತವೆ ಅಂತಂದ್ರೆ ತಪ್ಪಾಗಲಾರದು. ಈ ಒಂದು ಸಮಸ್ಯೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನ ನಾವು ನೋಡಿದಾಗ ಒಂದು ನೈಸರ್ಗಿಕ ಕಾರಣ ಆಗುತ್ತೆ, ಎರಡನೇದು ಕೃತಕ ಅಥವಾ ಮಾನವ ಮಾಡತಕ್ಕಂಥ ಅವೈಜ್ಞಾನಿಕ ಬೇಸಾಯ ಪದ್ಧತಿಗಳಿಂದಲೂ ಸಹ ಮಣ್ಣು ಸೌಳಾಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸಾಮಾನ್ಯವಾಗಿ ನೈಸರ್ಗಿಕ ಅಂಶಗಳಂತಂದ್ರೆ ಒಂದು ತಾಯಿ ಬಂಡೆ ಅಥವಾ ಪೇರೆಂಟ್ ಮೆಟೀರಿಯಲ್ ಮತ್ತು ಅದರಲ್ಲಿರ್ತಕ್ಕಂಥ ಖನಿಜಾಂಶಗಳಾಗಿರತಕ್ಕಂಥ ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು ಮತ್ತೆ ಸೋಡಿಯಮ್ಮು ಹೆಚ್ಚಾದಾಗ ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ನಾವು ಸೌಳು ಮತ್ತು ಜೌಳನ್ನ ನಾವು ಹೆಚ್ಚಾಗಿ ಕಾಣ್ತೇವೆ. ಅದೇ ರೀತಿ ಹವಾಮಾನ ಅಂದ್ರೆ ಕಡಿಮೆ ಮಳೆ ಮತ್ತು ಹೆಚ್ಚು ಉಷ್ಣಾಂಶ ಇರತಕ್ಕಂಥ ಪ್ರದೇಶದಲ್ಲಿಯೂ ಸಹ ಮಣ್ಣಿನಲ್ಲಿರ್ತಕ್ಕಂಥ ನೀರಿನ ಒಂದು ಅಂಶ ಆವಿಯಾಗ್ಬಿಟ್ಟು ನಂತರ ನೀರಿನಲ್ಲಿರ್ತಕ್ಕಂಥ ಒಂದು ಲವಣದ ಅಂಶ ಭೂಮಿಯ ಮೇಲ್ಪದರದ ಮೇಲೆ ಬಿಳಿ ಬಿಳಿಯಾಗಿ ಕಾಣ್ತಕ್ಕಂಥದ್ದು, ಕಪ್ಪು ಪೊರೆಯಾಗಿ ಕಾಣ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದರಿಂದ ಸಾಮಾನ್ಯವಾಗಿ ಮಣ್ಣು ಸೌಳು ಮತ್ತೆ ಕ್ಷಾರವಾಗಿ ಪರಿವರ್ತನೆಗೊಳ್ಳುತ್ತೆ. ಅದೇ ರೀತಿ ಒಂದು ಮಿತಿಯಿಲ್ಲದ ನೀರಾವರಿ ಮಾಡೋದ್ರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿ ಕೂಡ ಮಣ್ಣು ಸೌಳು ಮತ್ತೆ ಜೌಳಾಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಕೃತಕವಾಗಿ ಅಂದ್ರೆ ಮಾನವ ಮಾಡತಕ್ಕಂಥ ದೋಷಯುಕ್ತ ಬೇಸಾಯ ಕ್ರಮಗಳೆಂದರೆ ಸಾಮಾನ್ಯವಾಗಿ ಹೆಚ್ಚು ಹೆಚ್ಚು ಸರ್ಕಾರಿ ಗೊಬ್ಬರಗಳನ್ನ ಹಾಕ್ತಕ್ಕಂಥದ್ದು, ಅತ್ಯಂತ ಕಡಿಮೆ ಸಾವಯವ ಗೊಬ್ಬರಗಳನ್ನ ಉಪಯೋಗವನ್ನ ಮಾಡ್ತಕ್ಕಂಥದ್ದು, ಬಸಿಗಾಲವೇ ಇಲ್ಲದೇನೆ ಹೆಚ್ಚಾಗಿ ನೀರಾವರಿಯನ್ನ ಮಾಡ್ತಕ್ಕಂಥದ್ದು, ಆಮೇಲೆ ಹೆಚ್ಚು ನೀರನ್ನ ಬೇಡ್ತಕ್ಕಂಥ ಬೆಳೆಗಳಾಗಿರ್ತಕ್ಕಂಥ ಭತ್ತ ಬೆಳೀತಕ್ಕಂಥದ್ದು, ಕಬ್ಬು ಬೆಳೀತಕ್ಕಂಥದ್ದು, ಅದೇ ರೀತಿ ಹಳ್ಳ ಕೊಳ್ಳಗಳಲ್ಲಿ ಹೂಳನ್ನ ಎತ್ತದೇ ಇರತಕ್ಕಂಥದ್ದು, ಮತ್ತೆ ಇನ್ನೊಂದು ಮುಖ್ಯವಾಗಿರತಕ್ಕಂಥ ಕಾರಣ ಅಂತಂದ್ರೆ ತಗ್ಗು ಪ್ರದೇಶದಲ್ಲಿ ಸಾಗುವಳಿಯನ್ನ ಮಾಡದೇ ಬಿಡತಕ್ಕಂಥದ್ದು. ಸೊ ಈ ಒಂದು ಅವೈಜ್ಞಾನಿಕ ಕಾರಣಗಳಿಂದ ಮಣ್ಣು ಸೌಳಾಗ್ತಕ್ಕಂಥದ್ದು, ಜೌಳಾಗ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ ಅಚ್ಚುಕಟ್ಟು ಪ್ರದೇಶದಲ್ಲಿ. ಸರ್, ಈಗ ಬಹಳ ಮುಖ್ಯವಾಗಿ ಈ ಸವಳು ಮತ್ತು ಜೌಳು ಮಣ್ಣುಗಳು ಅಂದ್ರೆ ಏನು ಮತ್ತು ಅವುಗಳನ್ನ ಗುರುತಿಸೋದು ಹೇಗೆ ಸರ್? ಈಗ ಸಾಮಾನ್ಯವಾಗಿ ಜೌಳು ಮಣ್ಣು ಅಂತಂದ್ರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಕಾಲುವೆಗಳನ್ನ ನೋಡ್ತೀವಿ. ಈ ಕಾಲುವೆಗಳು ಏನಾದ್ರೂ ಲೈನಿಂಗು ಸರಿಯಾಗಿಲ್ಲದೆ ಇದ್ರೆ, ಲೈನಿಂಗು ಅಸಮರ್ಪಕವಾಗಿದ್ರೆ, ಮತ್ತೆ ಈ ಕಾಲುವೆಗಳು ಒಡೆದಿದ್ರೆ ಅಂದ್ರೆ ಬಿರುಕು ಬಿಟ್ಟಿದ್ರೆ, ಇಂತಹ ಒಂದು ಸಂದರ್ಭದಲ್ಲಿ ಕಾಲುವೆಯಲ್ಲಿರ್ತಕ್ಕಂಥ ನೀರು ಬಲಭಾಗ ಮತ್ತು ಎಡಭಾಗದ ಒಳ ಹರಿವಿನಲ್ಲಿ ಹೋಗ್ಬಿಟ್ಟು ನಂತರ ಉಷ್ಣಾಂಶ ಹೆಚ್ಚಿರುವುದರಿಂದ ನೀರು ಭೂಮಿಯ ಮೇಲೆ ಬರುತ್ತೆ, ನಂತರ ಭೂಮಿಯ ಮೇಲೆ ನಿಲ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ರೀತಿ ಒಂದು ಲಕ್ಷಣಗಳನ್ನ ನಾವು ನೋಡಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಅದು ಮಣ್ಣು ಜೌಳಾಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು. ಜೌಗು ಪ್ರದೇಶ ಅಂತಂದ್ರೆ ನೀರು ನಿಂತಿರ್ತಕ್ಕಂಥ ಪ್ರದೇಶ. ಕಾಲುವೆಯ ಬಲಭಾಗ ಮತ್ತು ಎಡಭಾಗದಲ್ಲಿ ನೀರು ಕಾಲುವೆಯಿಂದ ಬಿರುಕುಗಳ ಮುಖಾಂತರ ಭೂಮಿಯ ಮೇಲೆ ನಿಂತಿರ್ತಕ್ಕಂಥದ್ನ ನಾವು ಜೌಗು ಪ್ರದೇಶ ಅಂತ ಹೇಳ್ತೀವಿ. ಅಂದ್ರೆ ಇವನ್ನ ಗುರುತಿಸ್ತಕ್ಕಂಥದ್ದು ಹೆಂಗಪ್ಪ ಅಂತಂದ್ರೆ, ಕಾಲುವೆಯ ಬಲಭಾಗ ಮತ್ತು ಎಡಭಾಗದಲ್ಲಿ ನೀರು ನಿಂತಿದ್ರೆ, ನೀರು ಸರಿಯಾಗಿ ಬಸಿದ ಇದ್ರೆ, ತೇವಾಂಶ ಭೂಮಿನಲ್ಲಿ ಹೆಚ್ಚಾಗಿದ್ರೆ ಅಂತಹ ಒಂದು ಮಣ್ಣುಗಳನ್ನ ನಾವು ಜೌಗು ಪ್ರದೇಶ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಸವಳು ಜಮೀನುಗಳು ಅಂತಂದ್ರೆ ಸಾಮಾನ್ಯವಾಗಿ ಭೂಮಿಯ ಮೇಲೆ ಬಿಳಿ ಬಿಳಿ ಪದರ ಇರತಕ್ಕಂಥ ಲವಣಾಂಶ ಇರತಕ್ಕಂಥದ್ದು, ಅದೇ ರೀತಿ ಕೆಲವೊಮ್ಮೆ ಕಂದು ಮಿಶ್ರಿತ ಬಿಳಿ ಬಣ್ಣ ಇರತಕ್ಕಂಥದ್ದು, ಆಮೇಲೆ ನೀರಿನಲ್ಲಿ ಕರಗ್ತಕ್ಕಂಥ ಲವಣಗಳಾಗಿರ್ತಕ್ಕಂಥ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಸೋಡಿಯಂ ಕ್ಲೋರೈಡ್ ಮತ್ತು ಸಲ್ಫೇಟ್ಗಳು ಹೆಚ್ಚಾಗಿರ್ತಕ್ಕಂಥ ಮಣ್ಣುಗಳನ್ನ ನಾವು ಸೌಳು ಮಣ್ಣುಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಸೌಳು ಮಣ್ಣನ್ನ ನಾವು ಒಂದು ರೈತರ ಒಂದು ಹೊಲಕ್ಕೆ ಹೋದಾಗ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಸಾಮಾನ್ಯವಾಗಿ ಕಾಣತಕ್ಕಂಥದ್ದು ಬಿಳಿ ಬಿಳಿ ಪದರವನ್ನ ನಾವು ಮೇಲ್ಭಾಗದಲ್ಲಿ ಕಾಣ್ತೇವೆ. ಕೆಲವೊಂದು ಭಾಗಗಳಲ್ಲಿ ಕಂದು ಮಿಶ್ರಿತ ಬಿಳಿ ಪುಡಿಯನ್ನು ಕೂಡ ನಾವು ಹೆಚ್ಚಾಗಿ ಕಾಣ್ತೇವೆ. ಅದೇ ರೀತಿ ನೀರನ್ನ ನಿರಂತರವಾಗಿ ಉಪಯೋಗವನ್ನ ಮಾಡೋದ್ರಿಂದ ನಾವು ಮಣ್ಣಿನಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ಸ್ವಲ್ಪ 1 ಅಥವಾ 2 ಆಳದಲ್ಲಿ ನಾವು ನೀರನ್ನ ನೋಡ್ತೇವೆ. ಅದೇ ರೀತಿ ನೀರು ಸರಿಯಾಗಿ ಬಸಿದು ಹೋಗೋದಿಲ್ಲ. ಇವೆಲ್ಲ ಲಕ್ಷಣಗಳನ್ನು ನಾವು ನೋಡಿದಾಗ ಮಣ್ಣು ಜೌಳಾಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ವೈಜ್ಞಾನಿಕವಾಗಿ ನಾವು ಹೇಳುವುದಾದ್ರೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿದಾಗ ಮಣ್ಣಿನಲ್ಲಿರ್ತಕ್ಕಂಥ ಲವಣಾಂಶ 4 dSi/m ಹೆಚ್ಚಾಗಿದ್ದು ಮಣ್ಣಿನಲ್ಲಿರ್ತಕ್ಕಂಥ ರಸಸಾರ 8.5 ಕಡಿಮೆ ಇರಬೇಕು. ಮಣ್ಣಿನಲ್ಲಿರ್ತಕ್ಕಂಥ ಸೋಡಿಯಂ ಅಂಶವೂ ಕೂಡ 15% ಕಡಿಮೆ ಇದ್ರೆ ಅಂತಹ ಒಂದು ಮಣ್ಣುಗಳನ್ನ ನಾವು ಸವಳು ಮಣ್ಣುಗಳೆಂದು ಕರೆಯುತ್ತೇವೆ. ಒಳ್ಳೆಯದು. ಹಾಗೆ ಈಗ ಬಹಳ ಮುಖ್ಯವಾಗಿ ಏನಂದ್ರೆ ಈಗ ಮುಂದಿನ ಪ್ರಶ್ನೆ, ಈ ಸವಳು ಮತ್ತು ಜೋಳು ಮಣ್ಣಿನಿಂದ ಏನು ದುಷ್ಪರಿಣಾಮಗಳಾಗ್ತವೆ, ಇದರಿಂದ ರೈತರಿಗೆ ಯಾವ ರೀತಿಯ ಸಮಸ್ಯೆಗಳಾಗ್ತದೆ? ಓಕೆ, ಈಗ ಸಾಮಾನ್ಯವಾಗಿ ಸವಳು ಮತ್ತು ಜೌಳು ಅಂತಕ್ಕಂಥದ್ದು ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ಅವಳಿ ಸಮಸ್ಯೆಗಳಿವು, ಒಂದು ಬಿಟ್ಟು ಒಂದು ಇರೋದಿಲ್ಲ. ಈಗ ಜೌಗು ಪ್ರದೇಶದಲ್ಲಿ ಹೆಚ್ಚಾಗಿ ನೀರು ನಿಂತಿರೋದ್ರಿಂದ, ತವಳು ಪ್ರದೇಶದಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ಆಮ್ಲಜನಕದ ಕೊರತೆ ಉಂಟಾಗುತ್ತೆ. ಮೊದಲೇದಾಗಿರ್ತಕ್ಕಂಥ ಸಮಸ್ಯೆ ಅಂತಂದ್ರೆ ಆಮ್ಲಜನಕದ ಕೊರತೆ ಉಂಟಾದಾಗ ಬೆಳೆಗಳ ಬೆಳವಣಿಗೆ ಕುಂಠಿತವಾಗಿ ಇಳುವರಿಯ ಮೇಲೆ ದುಷ್ಪರಿಣಾಮವನ್ನು ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೀರಿನ ಅಂಶ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಕಬ್ಬಿಣದ ಅಂಶ ಮತ್ತು ಮ್ಯಾಂಗನೀಸ್ ಅಂಶ ಹೆಚ್ಚಾಗಿದ್ದು ಸಸ್ಯಗಳು ಅವುಗಳನ್ನ ಹೆಚ್ಚಾಗಿ ಹೀರಿಕೊಂಡಾಗ ಸಸ್ಯಗಳಲ್ಲಿ ವಿಷಮಯವಾಗ್ತಕ್ಕಂಥದ್ನ ನಾವು ನೋಡ್ತಾ ಇದ್ದೇವೆ. ನೀರು ನಿಂತಿರ್ತಕ್ಕಂಥ ಪ್ರದೇಶ ಅಥವಾ ತೇವಾಂಶ ಹೆಚ್ಚಾದಾಗ ಸಾರಜನಕ ಹೆಚ್ಚಾಗಿ ಪೋಲಾಗ್ತಕ್ಕಂಥದ್ದು ನಷ್ಟವಾಗ್ತಕ್ಕಂಥದ್ನ ನಾವು ನೋಡ್ತೇವೆ. ಇದರಿಂದ ನಮಗೆ ಸಾರಜನಕದ ಪೋಲಾಗ್ತಕ್ಕಂಥದ್ದು, ರಂಜಕ ಪೋಲಾಗ್ತಕ್ಕಂಥದ್ದು, ರಂಜಕದ ಒಂದು ಕೊರತೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವುಗಳಿಂದ ಇಳುವರಿಯ ಮೇಲೆ ಗಣನೀಯವಾಗಿರ್ತಕ್ಕಂಥ ಪರಿಣಾಮಗಳನ್ನ ಬೀಳುತ್ತೆ. ಇನ್ನೊಂದು, ಈ ಸವಳು ಮತ್ತು ಜೌಗು ಪ್ರದೇಶದಲ್ಲಿ ಲವಣಾಂಶ ಜಾಸ್ತಿ ಇರೋದ್ರಿಂದ ಸಸ್ಯಗಳು ಲವಣಗಳನ್ನ ಮತ್ತೆ ನೀರನ್ನ ಹೆಚ್ಚಾಗಿ ಹೀರ್ಕೊಳ್ಳೋದಿಲ್ಲ. ಯಾವಾಗ ಹೆಚ್ಚಾಗಿ ಹೀರ್ಕೊಳ್ಳೋದಿಲ್ವೋ ಆಟೋಮೆಟಿಕ್ ಆಗಿ ಸಸ್ಯಗಳು ಸಾಯ್ತಕ್ಕಂತ ಒಂದು ಸಂಭವವಿರುತ್ತೆ. ಅಂದ್ರೆ ಸಸ್ಯಗಳು ಒಣಗ್ತವೆ. ಈ ರೀತಿ ಸಸ್ಯಗಳನ್ನ ಒಣಗದ್ರಿಂದ ಒಂದು ಇಳುವರಿಯ ಮೇಲೆ ಹೆಚ್ಚಿನ ಒಂದು ಪರಿಣಾಮಕಾರಿ ಆಗಲಿಕ್ಕೆ ಸಾಧ್ಯತೆ ಇದೆ. ಸರ್, ಈಗ ಇಷ್ಟೆಲ್ಲ ಸಮಸ್ಯೆಗಳು ಈ ಸವಳು ಮಣ್ಣು ಮತ್ತು ಜೋಳು ಮಣ್ಣಿನಿಂದ ಆಗೋದಾದ್ರೆ, ಸೊ ಇದನ್ನು ಹೇಗೆ ನಿರ್ವಹಣೆ ಮಾಡ್ಬೇಕು ಸರ್? ಸವಳು ಮಣ್ಣಿನಲ್ಲಿ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ರೈತರು ಏನೇನು ಮಾಡಬೇಕಾಗ್ತದೆ? ಓಕೆ, ಸಾಮಾನ್ಯವಾಗಿ ರೈತರು 3 ನಿರ್ವಹಣೆಯನ್ನ ಮಾಡ್ಬೇಕಾಗುತ್ತೆ. ಒಂದನೇದಾಗಿ ಮಣ್ಣಿನ ನಿರ್ವಹಣೆ, ನೀರಿನ ನಿರ್ವಹಣೆ ಮತ್ತು ಬೆಳೆ ನಿರ್ವಹಣೆಯನ್ನ ನಾವು ಮಾಡ್ಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಮಣ್ಣಿನ ನಿರ್ವಹಣೆ ಅಂತಂದ್ರೆ, ಈಗ ಮಣ್ಣು ಗಟ್ಟಿಯಾಗಿದ್ರೆ ಆಳ ಉಳುಮೆಯನ್ನ ಮಾಡ್ಬೇಕಾಗುತ್ತೆ. ಬೇಸಿಗೆ ಕಾಲದಲ್ಲಿ ಮಾಗಿ ಉಳುಮೆಯನ್ನ ಇಳಿಜಾರಿಗೆ ಅಡ್ಡಲಾಗಿ ಮಾಡ್ಬೇಕಾಗುತ್ತೆ. ಮೂರನೇದಾಗಿ ಭೂಮಿ ಸಮಮಟ್ಟವನ್ನ ಮಾಡ್ಬೇಕು, ಅಂದ್ರೆ ಲೇಸರ್ ಲೆವೆಲರ್ ಅನ್ನ ಉಪಯೋಗವನ್ನ ಮಾಡಿ ಭೂಮಿ ಸಮಮಟ್ಟವನ್ನ ಮಾಡ್ಬೇಕಾಗುತ್ತೆ. ನಂತರ ಸಣ್ಣ ಸಣ್ಣ ಚೌಕು ಮಡಿಗಳನ್ನ ಮಾಡಿಬಿಟ್ಟು ನೀರ್ ನಿಲ್ಲಿಸ್ತಕ್ಕಂಥದ್ದು. ಈ ರೀತಿ ಸಣ್ಣ ಸಣ್ಣ ಚೌಕು ಮಡಿಗಳನ್ನ ಮಾಡಿ ನೀರ್ ನಿಲ್ಲಿಸಿದಾಗ ಮಣ್ಣಿನಲ್ಲಿರ್ತಕ್ಕಂತ ಲವಣಗಳು ನೀರಿನಲ್ಲಿ ಕರಗಿದ ನಂತರ ಆ ನೀರನ್ನ ಆ ಚೌಕು ಮಡಿಯಿಂದ ಹಳ್ಳ ಕೊಳ್ಳಗಳಿಗೆ ಬಿಡತಕ್ಕಂಥದ್ನ ಮಾಡ್ಬೇಕಾಗತ್ತೆ. ಇಳಿಜಾರಿಗೆ ಅಡ್ಡಲಾಗಿ ದೋಣಿ ಸ್ನಾನಗಳನ್ನ ಮಾಡ್ಬೇಕಾಗುತ್ತೆ. ಹೊಸಿಗಾಲುವೆಗಳನ್ನ ಇಳಿಜಾರಿಗೆ ಅಡ್ಡಲಾಗಿ ನಾವು ಮಾಡ್ಬೇಕಾಗುತ್ತೆ. ಹೊಸಿಗಾಲುವೆಗಳು ಏನಾದರೂ ಜಮೀನಿನಲ್ಲಿ ಇದ್ವಪ್ಪ ಅಂತಂದ್ರೆ ಅವನ್ನ ಪುನರ್ಚೇತನ ಮಾಡ್ಬೇಕಾಗುತ್ತೆ. ಅಂದ್ರೆ ಬಸಿಗಾಲುವಿನಲ್ಲಿ ಸ್ವಲ್ಪ ಸಿಲ್ಟು ಅಕ್ಯುಮುಲೇಷನ್ ಆಗಿರುತ್ತೆ, ಶೇಖರಣೆ ಆಗಿರುತ್ತೆ. ಅದೇ ರೀತಿ ಹುಲ್ಲು ಅಕ್ಯುಮುಲೇಷನ್ ಆಗಿರುತ್ತೆ, ಹುಲ್ಲು ಕೂಡ ಬೆಳೆದಿರ್ತವೆ. ಇವನ್ನೆಲ್ಲವನ್ನು ಕೂಡ ತೆಗೆದುಬಿಟ್ಟು ಕಾಲುವೆಯನ್ನ ನಾವು ಪುನಶ್ಚೇತನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಬೋದುಗಳಲ್ಲಿ ಏನು ಇಳಿಜಾರಿಗೆ ಅಡ್ಡಲಾಗಿ ಅಂತ ಹೇಳಿದ್ವಲ್ಲ, ಬೋದುಗಳನ್ನ ಹಾಕ್ತಕ್ಕಂಥದ್ದು ಇಳಿಜಾರಿನ ಮಧ್ಯಭಾಗದಲ್ಲಿ ನಾವು ಬಿತ್ತನೆ ಅಥವಾ ಗಿಡವನ್ನ ನಾವು ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ದಟ್ ಈ ರೀತಿ ಮಾಡೋದ್ರಿಂದ ಲವಣ ಡೈರೆಕ್ಟ್ ಆಗಿ ಬೇರಿಗೆ ತಲುಪೋದಿಲ್ಲ, ಹಾಗಾಗಿ ಚೆನ್ನಾಗಿ ಬೆಳೀತಕ್ಕಂತ ಸಾಧ್ಯತೆಗಳು ಇರ್ತವೆ. ಜಮೀನುಗಳನ್ನ ಆದಷ್ಟು ಬೀಳ್ಬಿಡ್ಬಾರ್ದು, ಅಂದ್ರೆ ಕೆಳಭಾಗದಲ್ಲಿರ್ತಕ್ಕಂಥ ಜಮೀನುಗಳನ್ನು ಕೂಡ ನಾವು ಉಳುಮೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಆದಷ್ಟು ಬಸಿಗಾಲುವೆಗಳನ್ನ ಮಾಡಿ ನೀರಾವರಿಯನ್ನ ಮಾಡಿದ್ರೆ ತುಂಬಾ ಉತ್ತಮ. ಅದರ ಜೊತೆಗೆ ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ಕಾಂಪೋಸ್ಟ್ ಗೊಬ್ಬರ, ವರ್ಮಿ ಕಾಂಪೋಸ್ಟ್, ಆಮೇಲೆ ಕೊಟ್ಟಿಗೆ ಗೊಬ್ಬರವನ್ನ ಹೆಚ್ಚು ಹೆಚ್ಚಾಗಿ ಉಪಯೋಗವನ್ನ ಮಾಡೋದ್ರಿಂದ ಮಣ್ಣಿನ ಒಂದು ನಿರ್ವಹಣೆಯನ್ನ ಮಾಡಿದಂತಾಗುತ್ತೆ. ಅದೇ ರೀತಿ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ಡಯಾಂಚ, ಗೊಬ್ಬರದ ಗಿಡ, ಗ್ಲೈರಿಸೀಡಿಯಾ, ಸೆಣಬು, ಇವನ್ನೆಲ್ಲವನ್ನು ಕೂಡ ಬೆಳೆಯುವುದರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿಯಾಗಿ ಮಣ್ಣಿನಲ್ಲಿರ್ತಕ್ಕಂಥ ಸವಳಿನ ಅಂಶ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎರಡನೇದಾಗಿ ನೀರಿನ ನಿರ್ವಹಣೆ. ಸಾಮಾನ್ಯವಾಗಿ ನೀರಿನ ಒಂದು ಸಮಸ್ಯೆ ಇದ್ದಾಗ, ಅಂದ್ರೆ ಸವಳು ನೀರಿದ್ದಾಗ, ಸವಳು ನೀರನ್ನ ಉತ್ತಮ ಗುಣಮಟ್ಟದ ನೀರಿನೊಂದಿಗೆ ಬೆರೆಸ್ಬಿಟ್ಟು ಉಪಯೋಗವನ್ನ ಮಾಡಬೇಕು, ಅಥವಾ ಸವಳು ನೀರನ್ನ ಒಂದು ಮಳೆ ನೀರಿನ ಜೊತೆ ಮಿಕ್ಸ್ ಮಾಡಿ, ಅಂದ್ರೆ ಮಳೆ ನೀರನ್ನ ಕೃಷಿ ಹೊಂಡದಲ್ಲಿ ಶೇಖರಣೆಯನ್ನ ಮಾಡಬೇಕು. ನಂತರ ಸಮಸ್ಯೆ ಇರ್ತಕ್ಕಂಥ ಸವಳು ನೀರನ್ನ ಮಳೆ ನೀರಿನ ಜೊತೆ ಮಿಶ್ರಣವನ್ನ ಮಾಡಿ ನಾವು ನೀರಾವರಿಗೆ ಉಪಯೋಗ ಮಾಡತಕ್ಕಂಥದ್ದು ತುಂಬಾ ಒಳ್ಳೇದು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಕಡಿಮೆ ಪ್ರಮಾಣದ ನೀರನ್ನ ಹೆಚ್ಚು ಬಾರಿ ಹಾಯಿಸ್ತಕ್ಕಂಥದ್ದು, ಹೆಚ್ಚು ಬಾರಿ ನೀರಾವರಿಯನ್ನ ಮಾಡ್ತಕ್ಕಂಥದ್ದು, ಕಡಿಮೆ ನೀರು ಹೆಚ್ಚು ಬಾರಿ ನೀರಾವರಿಯನ್ನ ಮಾಡ್ತಕ್ಕಂಥದ್ದು. ಆಮೇಲೆ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಬಸುಗಾಲಿಗಳನ್ನ ಮಾಡಿಬಿಟ್ಟು ನೀರಾವರಿಯನ್ನ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೇದು. ಇದರ ಜೊತೆಗೆ ಪರ್ಯಾಯ ಸಾಲುಗಳಲ್ಲಿ ನೀರಾವರಿಯನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಸಾಲು ಬಿಟ್ಟು ಸಾಲು ನೀರನ್ನ ಹಾಯಿಸುವುದರಿಂದ ಭೂಮಿನಲ್ಲಿ ಸವಳಿನ ಅಂಶ ಶೇಖರಣೆ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಇದರ ಜೊತೆಗೆ ಹನಿ ನೀರಾವರಿ ಮಾಡ್ತಕ್ಕಂಥದ್ದು, ತುಂತುರು ನೀರಾವರಿಯನ್ನ ಮಾಡ್ತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ಸುಮಾರು 30-40% ನೀರನ್ನ ಉಳಿತಾಯ ಮಾಡುವುದರ ಜೊತೆಗೆ ನೀರಿನಲ್ಲಿರ್ತಕ್ಕಂತ ಲವಣಗಳನ್ನ ಶೇಖರಣೆ ಆಗ್ತಕ್ಕಂಥದ್ನ ಭೂಮಿಯಲ್ಲಿ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು ನೀರಾವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಈ ಬೆಳೆಗಳ ಒಂದು ನಿರ್ವಹಣೆಗೆ ಬಂದಾಗ, ಸವಳು ಸಹಿಷ್ಣುತೆ ಇರ್ತಕ್ಕಂತ ಬೆಳೆಗಳಾಗಿರ್ತಕ್ಕಂತ ಭತ್ತ ಬಾರ್ಲಿ ಎನ್ನ ಹೆಚ್ಚು ಹೆಚ್ಚಾಗಿ ಬೆಳೀತಕ್ಕಂಥದ್ದು, ಎರಡನೇದಾಗಿ ಬಹುವಾರ್ಷಿಕ ಹುಲ್ಲಾಗಿರ್ತಕ್ಕಂತ ನೇಪಿಯರ್ ಹುಲ್ಲುಗಳು, ಪ್ಯಾರಾ ಹುಲ್ಲುಗಳು, ಗಿನಿಯಾ ಗ್ರಾಸ್ ಅಥವಾ ಗಿನಿಯಾ ಹುಲ್ಲುಗಳನ್ನ ನಾವು ಬೆಳೆದಾಗ ಸ್ವಲ್ಪ ಮಟ್ಟಿಗೆ ಲವಣದ ಸಹಿಷ್ಣುತೆಯನ್ನ ಹೊಂದಿರತಕ್ಕಂಥದ್ದು ಇರುತ್ತೆ, ಲವಣವನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಆಮೇಲೆ ಈ ಒಂದು ಗಿಡಗಳ ಮಧ್ಯಭಾಗದಲ್ಲಿ ಅಥವಾ ಎರಡು ಸಾಲುಗಳ ಮಧ್ಯಭಾಗದಲ್ಲಿ ಎಡೆ ಕುಂಟೆಯನ್ನ ಹೊಡಿತಕ್ಕಂಥದ್ದು ತುಂಬಾ ಉತ್ತಮ. ಬಿತ್ತನೆ ಒಂದು ಸಮಯದಲ್ಲಿ ನಾವು 0.1% ಸೋಡಿಯಂ ಕ್ಲೋರೈಡ್ ಅಥವಾ ಉಪ್ಪನ್ನ ನಾವು ಬೀಜಕ್ಕೆ ಮಿಶ್ರಣವನ್ನ ಮಾಡಿಬಿಟ್ಟು ಬಿತ್ತನೆಯನ್ನ ಮಾಡಿದ್ರೆ ತುಂಬಾ ಒಳ್ಳೇದು. ಇದಾದ ನಂತರ ನಾವು 2% ಕ್ಯಾಲ್ಸಿಯಂ ಕ್ಲೋರೈಡ್ ಲವಣದ ಜೊತೆ ನಾವು ಮಿಶ್ರಣವನ್ನ ಮಾಡಿ 3-4 ತಾಸು ಒಣಗಿಸ್ಬಿಟ್ಟು ನಂತರ ಬಿತ್ತನೆಯನ್ನ ಮಾಡಿದ್ರೆ ಲವಣ ಸಹಿಷ್ಣುತೆಯನ್ನ ತಡೆಗಟ್ಟತಕ್ಕಂತ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ 25% ನಾವೇನು ರೆಕಮೆಂಡೇಶನ್ ಮಾಡಿರ್ತೀವಲ್ಲ ಸಾರಜನಕ ರಂಜಕ ಪೊಟಾಷ್ ಅನ್ನ, 25% ನಾವು ಗೊಬ್ಬರವನ್ನ ಹೆಚ್ಚು ಹಾಕ್ಬೇಕಾಗುತ್ತೆ, ಬೀಜಗಳನ್ನ ಅಥವಾ ಗಿಡಗಳನ್ನ ಹೆಚ್ಚಾಗಿ ನಾಟಿ ಮಾಡಬೇಕಾಗುತ್ತೆ. ಅದರ ಜೊತೆಗೆ ವಯಸ್ಸಾಗಿರ್ತಕ್ಕಂತ ಸಸ್ಯ ಗಿಡಗಳನ್ನ, ಸಸ್ಯ ಭತ್ತದ ಸಸ್ಯಗಳನ್ನ ನಾಟಿಯನ್ನ ಮಾಡೋದ್ರಿಂದ ಲವಣ ಸಹಿಷ್ಣುತೆ ಹೊಂದಿರತಕ್ಕಂಥದ್ನ ನಾವು ಲವಣ ಸಹಿಷ್ಣುತೆ ಹೊಂದಿರತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನೇರ ಕೂರಿಗೆ ಬತ್ತನೆಯನ್ನ ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ಲವಣದ ಒಂದು ಸಮಸ್ಯೆಯನ್ನ ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ಈಗ ಬೆಳೆ ಏನಾದ್ರೂ ನಿಂತಿತ್ತಪ್ಪ ಅಂತಂದ್ರೆ ಬೆಳೆಗಳಿಗೆ 2% ಯೂರಿಯಾವನ್ನ ಸಿಂಪರಣೆಯನ್ನ ಮಾಡಬೇಕಾಗುತ್ತೆ. ನಾನು ಈಗಾಗಲೇ ತಿಳಿಸಿರುವಂತೆ ಲವಣ ಸಹಿಷ್ಣುತೆ ಹೊಂದಿರತಕ್ಕಂತ ಭತ್ತದ ತಳಿಗಳು ಅಂತಂದ್ರೆ ESR 23 ಅಂತದೆ, ನಮ್ಮ ಒಂದು ಗಂಗಾವತಿ ಸಂಶೋಧನಾ ಕೇಂದ್ರದಿಂದ GNV 1109 ಅಂತಕ್ಕಂತ ತಳಿಯೂ ಕೂಡ ಬಿಡುಗಡೆ ಆಗಿದೆ. ಹತ್ತಿಯಲ್ಲಿ RAHS 14 ಅಂತಕ್ಕಂತ ತಳಿ ಇದೆ, ಗೋಧಿನಲ್ಲಿ DWR 39 ಅಂತಕ್ಕಂತ ತಳಿ ಇದೆ, ಕಡಲೆಯಲ್ಲಿ A1 ಅಂತಕ್ಕಂತ ತಳಿ ಮತ್ತೆ ಭೀಮಾ ಅಂತಕ್ಕಂತ ತಳಿ ಇದೆ, ಸೂರ್ಯಕಾಂತಿಯಲ್ಲಿ KBSH 1 ಅಂತಕ್ಕಂತ ತಳಿ ಇದೆ, ನಾವು ಬೆಳೆತಕ್ಕಂತ ಜೋಳದಲ್ಲಿ M35-1 ಅಥವಾ ಮಾಲ್ದಂಡಿ ಅಂತಕ್ಕಂತ ತಳಿಯು ಕೂಡ ಲವಣ ಸಹಿಷ್ಣುತೆ ಹೊಂದಿರತಕ್ಕಂಥದ್ದು. ಇದರ ಜೊತೆಗೆ ತರಕಾರಿ ಬೆಳೆಗಳಾಗಿರ್ತಕ್ಕಂತ ಬದನೆಕಾಯಿ ಬೆಳೀತಕ್ಕಂಥದ್ದು, ಮೂಲಂಗಿಯನ್ನ ಬೆಳೀತಕ್ಕಂಥದ್ದು, ಬೀಟ್ರೂಟ್ ಅನ್ನ ಬೆಳೀತಕ್ಕಂಥದ್ದು, ಹೀರೆಕಾಯಿಗಳು ಸಹ ಒಂದು ಲವಣ ಸಹಿಷ್ಣುತೆ ಹೊಂದಿರತಕ್ಕಂಥ ತರಕಾರಿ ಬೆಳೆಗಳಾಗಿದ್ದಾವೆ. ಇದರ ಜೊತೆಗೆ ಹಣ್ಣುಗಳು ಅಂದ್ರೆ ಬೆಲ್ಲದ ಹಣ್ಣು, ನೇರಳೆ ಹಣ್ಣು, ದಾಳಿಂಬ್ರೆ, ಸಪೋಟ, ಬಾರೆ ಇವೆಲ್ಲವನ್ನೂ ಕೂಡ ನಾವು ಲವಣ ಸಹಿಷ್ಣುತೆ ಹೊಂದಿರತಕ್ಕಂಥ ಪ್ರದೇಶದಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಅರಣ್ಯ ಗಿಡಗಳಾಗಿರ್ತಕ್ಕಂಥ ಜಾಲಿ, ಕರಿಜಾಲಿ, ಸರ್ವೇ ಮರ, ಬಳ್ಳಾರಿ ಜಾಲಿ ಮತ್ತೆ ಗೊಬ್ಬರದ ಗಿಡ ಮತ್ತು ಒಂಗೆ ಗಿಡಗಳನ್ನ ನಾವು ಈ ಒಂದು ಸವಳು ಇರತಕ್ಕಂತ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುವುದರಿಂದ ಲವಣದ ಒಂದು ಅಂಶ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಇದು ಬೆಳೆಗೆ ಸಂಬಂಧಪಟ್ಟಿರತಕ್ಕಂತ ವಿಷಯ. ಸರ್, ಈಗ ಮಧ್ಯದಲ್ಲಿ ನೀವು ಬಸಿಗಾಲುಗಳ ಬಗ್ಗೆ ಹೇಳ್ತಿದ್ರಿ, ಈ ಕ್ಷಾರ ಮಣ್ಣು ಸವಳು ಜವಳು ಮಣ್ಣಿನ ಸುಧಾರಣೆಯಲ್ಲಿ ಬಸಿಗಾಲುಗಳ ಮಹತ್ವ ಏನಿದೆ ಅದನ್ನು ಸ್ವಲ್ಪ ವಿವರಿಸಿ. ಈಗ ಸಾಮಾನ್ಯವಾಗಿ ಈ ಒಂದು ಕಪ್ಪು ಭೂಮಿಗಳಲ್ಲಿ ಬಸಿಗಾಲುಗಳನ್ನ ಮಾಡತಕ್ಕಂಥದ್ದು ಸಾಮಾನ್ಯವಾಗಿದೆ. ಈ ಕಪ್ಪು ಭೂಮಿನಲ್ಲಿ ಏನಾಗುತ್ತಪ್ಪ ಅಂದ್ರೆ ಹೆಚ್ಚು ನೀರು ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ ಇರುತ್ತೆ, ಅದೇ ರೀತಿ ಕಡಿಮೆ ಬಸಿತಕ್ಕಂಥ ಸಾಮರ್ಥ್ಯ ಇರುತ್ತೆ. ಅಂದ್ರೆ ಕಪ್ಪು ಭೂಮಿಗಳು ಹೆಚ್ಚು ನೀರನ್ನು ಹಿಡಿದಿರ್ತವೆ ಬಟ್ ಬಸಿಯೋದಿಲ್ಲ, ಜಾಸ್ತಿ ಬಸಿಯೋದಿಲ್ಲ. ಸೊ ಅತಿಯಾದ ನೀರಾವರಿಯಿಂದ ಅಥವಾ ನಿರಂತರವಾಗಿ ಭತ್ತವನ್ನು ಬೆಳೀತಕ್ಕಂತ ಒಂದು ಪ್ರದೇಶದಲ್ಲಿ ವರ್ಷಕ್ಕೆ 10 ಸೆಂಟಿಮೀಟರ್ನಷ್ಟು ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಈ ರೀತಿ ನೀರಿನ ಮಟ್ಟ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಜೌಳಾಗ್ತಕ್ಕಂಥದ್ದು ಮತ್ತು ಸೌಳಾಗ್ತಕ್ಕಂಥದ್ದು ಹೆಚ್ಚಾಗಿ ಇಳುವರಿಯು ಕೂಡ ಗಣನೀಯವಾಗಿ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಮ ಒಂದು ಗಂಗಾವತಿಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಕೆಲವು ತಾಂತ್ರಿಕತೆಗಳನ್ನ ನಾವು ಹೇಳ್ತೀವಿ. ಅಂದ್ರೆ ಕಡಿಮೆ ಆಳದ ತೆರೆದ ಬಸಿಗಾಲುವೆಗಳು, ಅಂದ್ರೆ ಮೇಲ್ಮೈ ಗಾಲುವೆಗಳು, ಅಂದ್ರೆ ಮೇಲ್ಮೈ ಗಾಲುವೆಗಳು ಅಂದ್ರೆ ಭೂಮಿಯ ಮೇಲೆ ಒಂದು ತ್ರಾಪಿಜ್ಯ ಆಕೃತಿಯಲ್ಲಿ ನಾವು ತೆರೆದ ಬಸಿಗಾಲುವೆಗಳನ್ನ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಈ ತೆರೆದ ಬಸಿಗಾಲುವೆಗಳ ಒಂದು ಆಳ 45 ಸೆಂಟಿಮೀಟರ್ ಇರುತ್ತೆ ಮತ್ತು ತಳದ ಒಂದು ಅಗಲ 30 ಸೆಂಟಿಮೀಟರ್ ಇರುತ್ತೆ. ಅದೇ ರೀತಿ ಸ್ವಲ್ಪ ಮಟ್ಟಿಗೆ ಸವಳಿನ ಒಂದು ತೀವ್ರತೆ ಜಾಸ್ತಿ ಇರತಕ್ಕಂಥ ಪ್ರದೇಶದಲ್ಲಿ ಆಳವಾಗಿರ್ತಕ್ಕಂಥ ತೆರೆದ ಅಥವಾ ಮುಚ್ಚಿದ ಅಂತರ್ಗತ ಬಸಿಗಾಲುವೆಗಳನ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅಂದ್ರೆ ಅಂತರ್ಗತ ಬಸಿಗಾಲುವೆಗಳು ಅಂತಂದ್ರೆ ಇದರ ಒಂದು ಆಳ 1-1.2 ಮೀಟರ್ ಇರುತ್ತೆ. ಅದೇ ರೀತಿ ತಳದ ಒಂದು ಅಗಲ 50 ಸೆಂಟಿಮೀಟರ್ ಅಥವಾ 0.5 ಮೀಟರ್ ಇರುತ್ತೆ. ಸೊ ಈ ರೀತಿ ಆಳವಾಗಿರ್ತಕ್ಕಂತ ತೆರೆದ ಅಥವಾ ಬಸಿಗಾಲುವೆಗಳನ್ನ ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ಸವಳಿನ ಅಂಶವನ್ನ ಶಾಶ್ವತವಾಗಿ ನಾವು ನಿವಾರಣೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಈ ತೆರೆದ ಬಸಿಗಾಲುವೆಗಳನ್ನ ಮಾಡುವಾಗ ತಳದಲ್ಲಿ ನಾವು ಮರಳಾಗ್ತಕ್ಕಂಥದ್ದು ಮತ್ತೆ ಜಲ್ಲಿಯನ್ನ ನಾವು ಮರಳು ಅಥವಾ ಜಲ್ಲಿಯನ್ನ ಈ ತಳಕ್ಕೆ ಹಾಕ್ಬೇಕಾಗುತ್ತೆ. ನಂತರ 8-10 ಸೆಂಟಿಮೀಟರ್ ವ್ಯಾಸ ಉಳ್ಳವಿರ್ತಕ್ಕಂಥ ರಂಧ್ರಗಳನ್ನ ಪ್ಲಾಸ್ಟಿಕ್ ಪೈಪ್ಗಳಿಗೆ ಮಾಡಿಬಿಟ್ಟು ನಂತರ ಆ ರಂಧ್ರಗಳಿಂದ ನೈಲಾನ್ ಬಟ್ಟೆ ಅಥವಾ ಒಂದು ತೆಂಗಿನ ನಾರನ್ನ ನಾವು ಸುತ್ತಬೇಕಾಗುತ್ತೆ. ಈ ರೀತಿ ಸುತ್ತೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಹೂಳು ಆ ಪೈಪ್ಗಳಿಗೆ ಬರೋದಿಲ್ಲ. ಇದನ್ನ ರೈತರು ಕಂಪಲ್ಸರಿ ಆಗಿ ಮಾಡಬೇಕಾಗುತ್ತೆ. ನಂತರ ಈ ಮುಚ್ಚಿದ ಬಸಿಗಾಲುವೆಗಳನ್ನ ಮಣ್ಣಿನಿಂದ ಮುಚ್ಚಿದಾಗ ನಾವು ಹೆಚ್ಚಿನ ಒಂದು ಲವಣವನ್ನ ಬಸಿಯುವಂತೆ ಮಾಡಿಬಿಟ್ಟು ಹೊರಗಡೆ ಹಾಕ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಆದಷ್ಟು ರೈತ ಬಾಂಧವರು ಈ ಒಂದು ತೆರೆದ ಅಥವಾ ಮುಚ್ಚಿದ ಬಸಿಗಾಲುವೆಗಳನ್ನ ಮಾಡೋದ್ರಿಂದ ಆ ಒಂದು ಕಾಲುವೆಯ ಬಲಭಾಗ ಮತ್ತು ಎಡಭಾಗದ ಜಮೀನಿನಲ್ಲಿರ್ತಕ್ಕಂಥ ಲವಣದ ನೀರು ಆ ಪೈಪಿಗೆ ಬಂದ್ಬಿಟ್ಟು ನಂತರ ಆ ಪೈಪನ್ನ ಸಿಮೆಂಟಿಂದ ಮಾಡಿರ್ತಕ್ಕಂಥ ಚೇಂಬರ್ಗೆ ಬಿಡಲಾಗುತ್ತೆ. ಆ ಚೇಂಬರ್ನಿಂದ ನಂತರ ಆ ನೀರನ್ನ ಹಳ್ಳಕೊಳ್ಳಗಳಿಗೆ ಡ್ರೈನೇಜ್ ಪೈಪ್ಗಳನ್ನ ಹಾಕಿಬಿಟ್ಟು ಮಾಡಿದಂತಾಗುತ್ತೆ. ಸೊ ಇದನ್ನ ರೈತರು ಪಾಲಿಸುವುದರಿಂದ ಸುಮಾರು 1-6 ತಿಂಗಳಲ್ಲಿ ಏನೂ ಬೆಳೆ ಬಾರದೇ ಇರತಕ್ಕಂಥ ಪ್ರದೇಶದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಭತ್ತ ಬೆಳೀಲಿಕ್ಕೆ ಸಾಧ್ಯತೆ ಇರುತ್ತೆ. ಸಾಧ್ಯವಾದ್ರೆ ಈ ಸಜೀವ ಬಸಿಗಾಲುಗಳು ಕೂಡ ಮಾಡಬಹುದು. ಸಜೀವ ಅಂತಂದ್ರೆ ಈಗ ಸಾಮಾನ್ಯವಾಗಿ ಜಾಲಿ ಗಿಡಗಳನ್ನ ಗಿಡದಿಂದ ಗಿಡಕ್ಕೆ ನಾವು 4 ಮೀಟರ್ ಅಂತರದಲ್ಲಿ ಹಾಕ್ಬೇಕು. ಸಾಲಿನಿಂದ ಸಾಲಿಗೆ 2 ಮೀಟರ್ ಅಂತರದಲ್ಲಿ 3-4 ಸಾಲುಗಳನ್ನ ನಾವು ಮುಖ್ಯ ಕಾಲುವೆಯಿಂದ 5 ಮೀಟರ್ ದೂರದಲ್ಲಿ ನಾವು ಮಾಡಿದಾಗ ಆ ಕಾಲುವೆಯಿಂದ ಬರ್ತಕ್ಕಂತ ಲವಣದ ನೀರನ್ನ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿ ರೈತ ಬಾಂಧವರು ಸಜೀವ ಬಸಿಗಾಲುವೆಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಬಸಿಗಾಲುವೆ ಅಂದ್ರೆ ಲಂಬ ಬಸಿಗಾಲುವೆ. ಅಂದ್ರೆ ಭೂಮಿ ಸಮಮಟ್ಟ ಇದ್ದಾಗ ನೀರು ಬಸಿಲಿಕ್ಕೆ ಆಗೋದಿಲ್ಲ. ನೀರು ಆ ಒಂದು ಸಮಮಟ್ಟ ಇರತಕ್ಕಂಥ ಪ್ರದೇಶದಲ್ಲಿನೇ ನಿಂತಿರೋದ್ರಿಂದ ನಾವು ಬೋರ್ವೆಲ್ಗಳನ್ನ ಮಾಡಿಬಿಟ್ಟು ನಂತರ ನೀರನ್ನ ಹೊರಗಡೆ ಹಾಕ್ತಕ್ಕಂಥದ್ದು. ಆ ನೀರು ಉತ್ತಮವಾಗಿತ್ತಪ್ಪ ಅಂತಂದ್ರೆ ಆ ನೀರನ್ನ ಬೆಳೆಗಳಿಗೆ ಉಪಯೋಗವನ್ನು ಮಾಡಬಹುದು. ಆ ನೀರು ಏನಾದ್ರೂ ಉತ್ತಮವಾಗಿಲ್ಲ ಅಂತಂದ್ರೆ ಅದನ್ನ ಹಳ್ಳಕೊಳ್ಳಗಳಿಗೆ ಬಿಟ್ಬಿಟ್ಟು ನಾವು ಕಳಿಸ್ಬೇಕಾಗುತ್ತೆ. ಈ ರೀತಿ ನಾವು ಕಡಿಮೆ ಆಳದ ತೆರೆದ ಬಸಿಗಾಲುವೆಗಳು, ಆಳವಾಗಿರತಕ್ಕಂಥ ತೆರೆದ ಅಥವಾ ಮುಚ್ಚಿದ ಅಂತರ್ ಬಸಿಗಾಲುವೆಗಳು, ಆಮೇಲೆ ಸಜೀವ ಬಸಿಗಾಲುವೆಗಳು ಮತ್ತು ಲಂಬ ಬಸಿಗಾಲುವೆಗಳನ್ನ ಮಾಡೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಸವಳಿನ ಅಂಶವನ್ನ ಶಾಶ್ವತವಾಗಿ ಪರ್ಮನೆಂಟ್ ಆಗಿ ನಾವು ರಿಮೂವ್ ಮಾಡ್ಲಿಕ್ಕೆ ಅಥವಾ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಒಂದೇ ಒಂದು ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ ಇದು ಖರ್ಚು ಜಾಸ್ತಿ. ಸುಮಾರು 1 ಹೆಕ್ಟೇರ್ಗೆ 70-80 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಪೈಪ್ಗಳಿಗೆ ಮತ್ತೆ JCBಗೆ ಇವೆಲ್ಲವಕ್ಕೂ ನಾವು ಖರ್ಚನ್ನ ನೋಡಿದಾಗ 70,000-80,000 ರೂಪಾಯಿ ವರೆಗೆ ಅದು ಖರ್ಚು ಆಗುತ್ತೆ. ಆ ದೃಷ್ಟಿಯಿಂದ ರೈತ ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಕಾಡಾದಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಅರ್ಜಿಯನ್ನ ಕೊಟ್ರೆ ಆ ಅರ್ಜಿಯನ್ನ ಕೊಟ್ಟಾಗ ಆ ಅಧಿಕಾರಿಗಳು ತಮ್ಮ ಊರಿಗೆ ಬಂದ್ಬಿಟ್ಟು ಅಲ್ಲಿ ಸರ್ವೆಯನ್ನ ಮಾಡಿ ಮಣ್ಣು ಮಾದರಿಗಳನ್ನ ಸಂಗ್ರಹಣೆಯನ್ನ ಮಾಡಿ ಮಣ್ಣಿನಲ್ಲಿರ್ತಕ್ಕಂತಹ ಲವಣದ ಅಂಶವನ್ನ ತಿಳ್ಕೊಂಡು ನಂತರ ಬಸಿಗಾರಿಗಳ ಒಂದು ನೆಟ್ವರ್ಕ್ ಅನ್ನ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಒಂದು ಪ್ರಾಜೆಕ್ಟ್ ಅನ್ನ ಡೀಟೇಲ್ ಆಗಿರತಕ್ಕಂತಹ ಒಂದು ಯೋಜನೆಯನ್ನ ಕೊಡಬೇಕಾಗುತ್ತೆ. ನಂತರ ಸರ್ಕಾರದಿಂದ ಹಣ ಬಂದ ನಂತರ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟು ಪ್ರದೇಶದಲ್ಲಿ ಆ ಒಂದು ಹಳ್ಳಿಗೆ ಕಂಪ್ಲೀಟ್ ಆಗಿ ಡ್ರೈನೇಜ್ ನೆಟ್ವರ್ಕ್ ಗಳನ್ನ ಮಾಡೋದ್ರಿಂದ ನಾವು ಲವಣದ ಅಂಶವನ್ನ ಶಾಶ್ವತವಾಗಿ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದಷ್ಟು ರೈತರು ಕಾಡ ಆಫೀಸ್ ನಲ್ಲಿ ಇರತಕ್ಕಂತ ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಂದು ಡ್ರೈನೇಜ್ ನೆಟ್ವರ್ಕ್ ಅನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟ್ರೆ, ಈ ಸವಳು ಜವಳು ಮಣ್ಣಿನ ಸಮಸ್ಯೆಗಳನ್ನು ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಇನ್ನೊಂದು ಕ್ಷಾರ ಮಣ್ಣಿನ ಸಮಸ್ಯೆ ಸಹಿತ ಇದೆ, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಸ್ಯಾತ್ಮಕ ಮಣ್ಣು ಅಂದರೆ ಸವಳು ಮಣ್ಣು ಜವಳು ಮಣ್ಣಿನ ಸಮಸ್ಯೆಗಳ ಕುರಿತು ಮತ್ತು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಕ್ಷಾರ ಮಣ್ಣಿನ ಬಗ್ಗೆ, ಅದರ ಸಮಸ್ಯೆ, ಅದರ ದುಷ್ಪರಿಣಾಮಗಳು ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ. ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ನಮ್ಮೆಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ತುಂಗಭದ್ರಾ ಮತ್ತು ಕೃಷ್ಣಾ ಅಚ್ಚುಕಟ್ಟು ನೀರಾವರಿ ಪ್ರದೇಶದಲ್ಲಿ ಸವಳು ಕ್ಷಾರ ಹುಳಿ ಮಣ್ಣುಗಳ ನಿರ್ವಹಣೆ ಕುರಿತು ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರಾದಂತಹ ವಿಸ್ತರಣ ಮುಂದಾಳು ಹಾಗೂ ಮಣ್ಣಿನ ವಿಜ್ಞಾನಿ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂವಿ ರವಿ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಇದೀಗ ಕೇಳಿ ಬೆಂಬಲ ಬೆಲೆ ಕುರಿತು ಮಾಹಿತಿಯನ್ನ. ಕೇಂದ್ರ ಸರ್ಕಾರದ 2003-2004 ಮುಂಗಾರು ಬೆಳೆಗಳ ಬೆಂಬಲ ಬೆಲೆ ಈ ರೀತಿಯಾಗಿವೆ. ಭತ್ತ 2183, ಭತ್ತ ಎ ಗ್ರೇಡ್ 2203, ಜೋಳ ಹೈಬ್ರಿಡ್ 3180, ಮಾಲ್ದಂಡಿ ಜೋಳ 3225, ರಾಗಿ 3846, ಮೆಕ್ಕೆಜೋಳ 2090, ತೊಗರಿ 7000, ಹೆಸರುಕಾಳು 8558, ಉದ್ದು 6950, ಶೇಂಗಾ 6377, ಸೂರ್ಯಕಾಂತಿ ಬೀಜ 6760, ಹಳದಿ ಸೋಯಾಬೀನ್ 4600, ಎಳ್ಳು 8635, ಹುಚ್ಚೆಳ್ಳು 7734, ಮಧ್ಯಮ ಹತ್ತಿ 6620, ಉದ್ದ ಹತ್ತಿ 7020. ಇದುವರೆಗೆ ಬೆಂಬಲ ಬೆಲೆ ಕೇಳಿದ್ರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಇದುವರೆಗೂ ಬೆಂಬಲ ಬೆಲೆ ಕುರಿತು ಮಾಹಿತಿಯನ್ನ ಕೇಳಿದ್ರಿ. ಇನ್ನು ಹೊತ್ತಾಯ್ತು ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೂ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಕೇಳಿ ಮತದಾತ ಜಂಕ್ಷನ್ ಪ್ರಾಯೋಜಿತ ಕಾರ್ಯಕ್ರಮ. ಕಾಲವನ್ನು ತಡೆಯೋರು ಯಾರು ಇಲ್ಲ. ಭಾರತಿ, ಎಷ್ಟು ಸುಶ್ರಾವ್ಯವಾಗಿ ಹಾಡ್ತೀಯಮ್ಮ. ಓ ಭಾರತ್ ಬಾ ಬಾ ಬಾ. ಅಂದಾಗೆ ಯಾವ ಕಾಲವನ್ನ ನೀನು ನೆನಪು ಮಾಡ್ಕೊಳ್ತಾ ಇದೀಯಾ? ಹಾ ಹೇಳ್ತೀನಿ ಕೇಳು. ನಾವು ನಮ್ಮ ಭಾರತದಲ್ಲಿ ಮೊದಲ ಚುನಾವಣೆ ಮತ್ತು ಅದರ ಇತಿಹಾಸದ ಬಗ್ಗೆ ಮಾತನಾಡಿದ ಮತದಾತ ಜಂಕ್ಷನ್ ಕಾರ್ಯಕ್ರಮದ ಎಪಿಸೋಡ್ ಒಂದು ನೆನಪಾಯ್ತು, ಅದಕ್ಕೆ ಈ ಹಾಡು ಗುಣಕ್ತಾ ಇದ್ದೀನಿ. ಸರಿ ಸರಿ. ನೀನು ಬಹಳ ಚೆನ್ನಾಗಿ ಆ ಪ್ರಾಚೀನ ಭಾರತದ ಒಂದು ಸಭೆಯ ಯಾನವನ್ನ ಮಾಡಿಸಿದ್ದೆ ಗೊತ್ತಾ ನೀನು? ಖಂಡಿತ ನೆನಪಿದೆ. ಆ ಕ್ಷಣಕ್ಕೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆಯಾ ನಿನಗೆ? ವಾಹ್ ವಾಹ್, ಖಂಡಿತ. ಯಾಕಾಗಬಾರದು ಭಾರತ್? ಇಲ್ಲಿ ಉಪಸ್ಥಿತರಿರುವ ಬಂಧುಗಳೇ, ಸಮಾನೋ ಮಂತ್ರ ಸಮಿತಿ ಸಮಾನಿ ಸಮಾನಂ ಮನಃ ಸಹಚಿತ್ತಂ ಏಷ. ಸಮುದಾಯದ ಮುಖ್ಯಸ್ಥನ ಪದಕ್ಕಾಗಿ ಇಬ್ಬರು ವ್ಯಕ್ತಿಗಳ ಪ್ರಸ್ತಾಪವಾಗಿದೆ. ಮೊದಲನೆಯವನು ದ್ರಾಹ ಮತ್ತು ಎರಡನೆಯವನು ಸುತೇಜ. Men and women to participate in this great venture, that of democratically electing the men and women who will guide the destiny of the nation. मैं इंडिया का पहला वोटर हूँ. 1951 के अक्टूबर में यहाँ इलेक्शन हुआ. भारत तुम्बा थैंक्स ನಿಮಗೆ. ನೀನಂತೂ ನನ್ನ ಎಲ್ಲಾ ನೆನಪುಗಳನ್ನು ಇನ್ನ ಹೊಚ್ಚ ಹೊಸದಾಗಿ ಮಾಡಿಬಿಟ್ಟೆ. ಭಾರತಿ, ಹಾಗಾದ್ರೆ ಈ ಯಾನವನ್ನ ಮುಂದುವರೆಸ್ತಾ ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಆದಂತಹ ಬದಲಾವಣೆಗಳು, ತಂತ್ರಜ್ಞಾನದಲ್ಲಿನ ಹೊಸ ಹೊಸ ಬೆಳವಣಿಗೆಗಳು ಮತ್ತು ಅವುಗಳ ಬಳಕೆ, ಸಾರ್ವಜನಿಕ ಭಾಗವಹಿಸುವಿಕೆಗೆ ಸಂಬಂಧಿಸಿದಂತಹ ಸಂಗತಿಗಳನ್ನ ಸೇರಿಸಿ ಒಂದು ಸರಣಿಯ ರೀತಿಯ ಮಾಡಿ ಅದನ್ನ ನಮ್ಮ ಕೇಳುಗರಿಗೆ ಏಕೆ ತಲುಪಿಸಬಾರದು ಅನ್ನೋದು ನನ್ನ ಆಲೋಚನೆ. ತುಂಬಾ ಚೆನ್ನಾಗಿದೆ ಭಾರತ್ ನಿನ್ನ ಆಲೋಚನೆ. ಈ ಒಂದು ಆಕ್ಟಿವಿಟಿನಲ್ಲಿ ಯಾಕೆ ನಾವು ನಮ್ಮ ಎಲೆಕ್ಷನ್ ಅಂಕಲ್ ಮತ್ತು ಕಲ್ಪನಾ ಅವರನ್ನು ಕೂಡ ಸೇರಿಸ್ಕೋಬಾರದು ಹೇಳು? ಯಾಕಾಗಬಾರ್ದು ಹೇಳು? ಯಾಕಾಗಬಾರ್ದು? ನೀವು ನೆನೆಸ್ಕೊಂಡ್ರಿ, ನಾವು ಬಂದ್ವಿ, ಜೊತೆ ಕಲ್ಪನಾನು ಕರ್ಕೊಂಡ್ ಬಂದಿದ್ದೀನಿ. ಹಲೋ, ನಮಸ್ಕಾರ ಎಲ್ರಿಗೂ. ಆಹಾ, ನೀವು ಬಂದಿದ್ದು ಒಳ್ಳೆ ತಂಗಾಳಿ ಬೀಸದ ಹಾಗೆ ಆಯ್ತು ಅಂಕಲ್. ನೀನಕ್ ಸುಮ್ನೆ ಇದೀಯಾ? ನಾನು ನಿಮ್ಮನ್ನ ಎದುರು ನೋಡ್ತಾ ಇದ್ದೆ ಅಂಕಲ್. ನೀವು ಬಂದ್ರಿ, ನಿಮ್ಗೆ ಅಡ್ಡ ಬಿದ್ದೆ. ಸರಿ ನಡೀರಿ, ಇವಾಗ ನಮ್ಮ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಅಂದ್ರೆ ನಮ್ಮ ಕಾರ್ಯಕ್ರಮದ ಯಾನವನ್ನ ಪ್ರಾರಂಭ ಮಾಡೋಣ. ಸರಿ ಸರಿ. ಸಾವಿರದ 1947 ಇಸ್ವಿ ಆಗಸ್ಟ್ 15 ತಾರೀಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸ್ತು. ಆಮೇಲೆ ಜನವರಿ 26, 1950 ಆ ದಿನ ಬಂತು. ಆ ದಿನ ಹೊಸ ಸ್ವತಂತ್ರ ದೇಶ ಗಣರಾಜ್ಯವಾಗಿ ಆಕಾಶದಲ್ಲಿ ಹಾರೋ ಅವಕಾಶ ಒದಗಿ ಬಂತು. ಸಂವಿಧಾನದ 326 ಪರಿಚ್ಛೇದ ಅಂದ್ರೆ ಆರ್ಟಿಕಲ್ ಅಂತೀವಲ್ಲ, ಅದು 21 ವರ್ಷ ತುಂಬಿದ ಪ್ರತಿ ಭಾರತೀಯನಿಗೂ ಮತದಾನದ ಹಕ್ಕನ್ನು ಕೊಡ್ತು. ಆಮೇಲೆ 1951-52 ದೇಶದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯ ಘೋಷಣೆ ಆಯಿತು. 489 ಸ್ಥಾನಗಳಿಗೆ ಸ್ಪರ್ಧಿಸಿದ ಸರಿಸುಮಾರು 1874 ಅಭ್ಯರ್ಥಿಗಳ ನಾವೆಯನ್ನ ದಾಟಿಸೋದಕ್ಕೆ ಸುಮಾರು 17 crore ಮತದಾರರು ಹುಟ್ಟುಹಾಕಿದ್ರು. ಕಟ್ಟಿಗೆಯಿಂದ ತಯಾರಿಸಿದ 1,11,000 ಮತಪೆಟ್ಟಿಗೆಗಳು ಮತ್ತು ಸರಿಸುಮಾರು 24,73,850 ಲೋಹದಿಂದ ತಯಾರಿಸಿದ ಮತಪೆಟ್ಟಿಗೆಗಳು, ಕೆಲವರಂತೂ ಇವುಗಳನ್ನ ದೇವ್ರು ಅಂತ ಭಾವಿಸಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂ ಇಟ್ಟು ಅಕ್ಷತೆ ಕೂಡ ಹಾಕಿದ್ರು. ಹೌದು ಹೌದು. ಪ್ರಿಂಟ್ ಮೀಡಿಯಾ ಅಂದ್ರೆ ವೃತ್ತ ಪತ್ರಿಕೆಗಳಲ್ಲಿ ಭರಪೂರ ಪ್ರಚಾರ ಕೂಡ ಆಗಿತ್ತು. ಆಗ ಸ್ಥಳೀಯ ಮೈಸೂರು ಪೇಂಟ್ ಮತ್ತು ವಾರ್ನಿಷ್ ಕಾರ್ಖಾನೆ ತಯಾರಿಸುವಂತಹ ಶಾಯಿ ಮತದಾರರ ಬೆರಳಿನ ಮೇಲೆ ಗೌರವ ತಿಲಕವಾಯಿತು. 1951 ಇವತ್ತಿನವರೆಗೂ ಕೂಡ ಇದು ನಡೆದು ಬಂದಿರುವ ಈ ಪಯಣ ನಿಜವಾಗಲೂ ಉಲ್ಲೇಖನೀಯ. ಸರಿ ಸರಿ, ಈಗ ನನ್ನ ಸರದಿ. ಹಾ ಹೇಳು ಹೇಳು. ಈಗ ನಾನು ಕೆಲವು ನಂಬರ್ಗಳನ್ನ ಹೇಳ್ತೀನಿ, ನೀವು ನಿಮ್ಮ ಪೇಪರ್ ಪೆನ್ ತೆಗೆದುಕೊಳ್ಳಿ ಅಥವಾ ನಿಮ್ಮ ಜ್ಞಾಪಕ ಶಕ್ತಿಯನ್ನ ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಳಿ. 1951 ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ಇದ್ದಿದ್ದು 17.3 crore ಮತ್ತು ಕಳೆದ 2019 ಸಾರ್ವತ್ರಿಕ ಚುನಾವಣೆಯಲ್ಿ ಇದು 91.2 crore ಆಗಿತ್ತು. 1951 ಒಟ್ಟು ಇದ್ದಂತಹ ಮತದಾನ ಕೇಂದ್ರಗಳು 1.96 crore. ಅದು ಹೆಚ್ಚುತ್ತಾ ಹೋಗಿ 2019 10.37 crore ಆಗಿದೆ. 1951 ಚುನಾಯಿತರಾದ ಮಹಿಳೆಯರ ಸಂಖ್ಯೆ ಒಟ್ಟು 24 ಮತ್ತು ಅದೇ ನಂಬರ್ 2019 78 ಏರ್ತು. ಹಾಗೆಯೇ 1951 1,874 ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ 2019 8,054 ಆಗಿದೆ. ಅಷ್ಟೇ ಅಲ್ಲ ಕಲ್ಪನಾ, ಫೋಟೋಗಳನ್ನ ಹೃದಯದೊಳಗೆ ಬಚ್ಚಿಟ್ಕೊಳ್ಳೋ ಕಾಲ ಕೂಡ ಮುಗೀತು. ಚುನಾವಣಾ ಆಯೋಗ ಪ್ರತಿಯೊಬ್ಬರ ಹೃದಯಕ್ಕೆ ಹತ್ತಿರವಾಗೋ ಹಾಗೆ ಫೋಟೋ ಸಹಿತ ಮತದಾರರ ಗುರುತಿನ ಚೀಟಿಯನ್ನ ಮಾಡ್ತು. ಅದರ ಶಖೆ ಆರಂಭವಾಗಿದ್ದು 1993. ಆಮೇಲೆ ಚುನಾವಣಾ ಆಯೋಗ ಅಭ್ಯರ್ಥಿಗಳಿಗೆ ಮತ್ತೆ ರಾಜಕೀಯ ಪಕ್ಷಗಳಿಗೆ ಆದರ್ಶವಾಗಿರೋ ನೀತಿ ಸಂಹಿತೆಯನ್ನ ತಯಾರು ಮಾಡಿತು. ಮತ್ತೆ ಇವತ್ತಿಗೂ ಕೂಡ ಬಹಳ ಕಟ್ಟುನಿಟ್ಟಾಗಿ ಇದರ ಪಾಲನೆಯನ್ನ ಕೂಡ ಖಚಿತಪಡಿಸಿಕೊಳ್ಳುತ್ತೆ. ಇದರೊಂದಿಗೆ ನೋಟ ಅಂದ್ರೆ ಮೇಲಿನವರಲ್ಲಿ ಯಾರೂ ನಮಗೆ ಬೇಡ ಅನ್ನುವ ಆಯ್ಕೆಯನ್ನ ಕೂಡ ಮತದಾರರಿಗೆ ನೀಡಲಾಗಿದೆ. ಇದಿಷ್ಟೇ ಅಲ್ಲ, ಈಗಂತೂ ಚುನಾವಣೆಯಲ್ಲಿ ನಮ್ಮ ಮತದಾರರು ಕೂಡ ಸೂಕ್ಷ್ಮ ದೃಷ್ಟಿಯಿಂದ ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ಎಲೆಕ್ಷನ್ಗೆ ಸಂಬಂಧಿಸಿದ ಬಹಳಷ್ಟು ಕೆಲಸಗಳನ್ನ ಸಿ ವಿಜಿಲ್ ಆಪ್ ಮೂಲಕ ಅಭ್ಯರ್ಥಿಯ ಬಗ್ಗೆ ದೂರು ನೀಡಬಹುದು, ಅಥವಾ ಸಕ್ಷಮ್ ಆಪ್ ಮೂಲಕ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ಗೆ ಆಗುವ ಉಪಯೋಗ, ಅಥವಾ ಮತದಾರರ ನೋಂದಣಿ ಮಾಡೋದು, ಇವುಗಳನ್ನೆಲ್ಲ ಆಪ್ಗಳ ಮೂಲಕ ಬೇಗನೆ ಮಾಡಬಹುದು. ಇವುಗಳಿಗಾಗಿ ವರ್ಷಗಟ್ಟಲೆ ಕಾಯಬೇಕಾಗಿಲ್ಲ. ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸೋದು ಅಥವಾ ತೆಗೆಸೋದು, ವಿಳಾಸವನ್ನ ಬದಲಾಯಿಸೋದು, ಇವೆಲ್ಲ ಕೆಲವೇ ನಿಮಿಷಗಳಲ್ಲಿ ಮಾಡಬಹುದು. ವೋಟರ್ ಹೆಲ್ಪ್ ಲೈನ್ ಆಪ್ನಲ್ಲಿ ಒಂದೇ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ ಕೆಲಸ ಮುಗ್ದ ಹಾಗೆ. ಮತ್ತೆ ಈಗ ವಿಷಯ ಅಂತ ಹೇಳಿದ್ರೆ, ಈ ಕಾಗದದ ತುಂಡು ಅಂದ್ರೆ ಬ್ಯಾಲೆಟ್ ಪೇಪರ್ನ ಜಾಗವನ್ನು ಆಕ್ರಮಿಸಿದ ಒಂದು ಬಟನ್ ಬಗ್ಗೆ, ಅದು ಇವಿಎಂ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಂತ ಹೇಳಿ. 1982 ಮೇ 19 ಕೇರಳದ ಪೆರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಕ್ಕಿಂತ ಮೊದಲು 50 ಇವಿಎಂಗಳನ್ನು ಉಪಯೋಗಿಸಲಾಯಿತು. ಅದಾದ್ಮೇಲೆ ನಾಗಾಲ್ಯಾಂಡ್, ಆಂಧ್ರಪ್ರದೇಶ, ಕರ್ನಾಟಕ ಹಾಗೂ ತ್ರಿಪುರಾ ವಿಧಾನಸಭೆ ಚುನಾವಣೆಗಳಲ್ಲಿ ಇದನ್ನು ಮತ್ತೆ ಉಪಯೋಗಿಸಲಾಯಿತು. 2004 14 ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಇದರ ಉಪಯೋಗ ಆಯಿತು. ಇಲ್ಲಿವರೆಗೂ 315 crore ಅಧಿಕ ವೋಟುಗಳು ಇವಿಎಂನ ಮೂಲಕ ಚಲಾವಣೆ ಆಗಿದೆ. ಓಹೋ. ಮತ್ತೆ 2013 ಸೆಪ್ಟೆಂಬರ್ನಲ್ಲಿ ಇದರ ಸ್ನೇಹಿತೆ ಬಂತು. ಯಾವ್ದು ಗೊತ್ತಾ? ಯಾವುದು? ವಿವಿಪ್ಯಾಟ್, ಅಂದ್ರೆ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತೇಳಿ. ಮತದಾರರ ವೋಟ್ ಯಾವ ಅಭ್ಯರ್ಥಿ ಅಥವಾ ಯಾವ ಪಕ್ಷದ ಚಿಹ್ನೆಗೆ ಒತ್ತಲಾಗಿದೆಯೋ ಅವರಿಗೆ ಹೋಗಿದೆ ಅಂತ ಇದು ಖಚಿತಪಡಿಸುತ್ತೆ. ನಿಜ. ಈಗ ಧೈರ್ಯವಂತನಿಗೆ ದೇವರು ಕೂಡ ಸಹಾಯ ಮಾಡ್ತಾನೆ ಅನ್ನೋ ಒಂದು ಮಾತಿದೆ. ಅಂಡಮಾನ್ ನಿಕೋಬಾರ್ನಲ್ಲಿ ನೆಲೆಸಿದ್ದ ಶಿಲಾಯುಗದ ಕಾಲದ ಶೋಂಪೇನ್ ಎಂಬ ಅಳಿದುಳಿದ ಜನಜಾತಿ 2014 ಸಾರ್ವತ್ರಿಕ ಚುನಾವಣೆಯಲ್ಲಿ ಸೇರ್ಪಡೆಗೊಂಡ ಮ್ಯಾಜಿಕ್ ಯಾವಾಗ ಆಯ್ತೋ ಆಗ ಈ ಮಾತು ನಿಜವಾಯಿತು. ಇದು ಭಾರತ ಚುನಾವಣಾ ಆಯೋಗದ ಒಂದು ಐತಿಹಾಸಿಕ ಹೆಜ್ಜೆಯಾಯಿತು. ನಕ್ಷತ್ರಗಳ ಆಚೆ ಕೂಡ ಇನ್ನೇನೋ ಇರುತ್ತಂತೆ. ಅದೇ ತರಹ ಹುಡುಕಾಟವನ್ನ ಮುಂದಿಟ್ಟುಕೊಂಡು ಹೋದ ಚುನಾವಣಾ ಆಯೋಗ ಹಿಮಾಚಲ ಪ್ರದೇಶದ ತಾಶಿಗಂಗ್ ಎಂಬ ಹಳ್ಳಿಯಲ್ಲಿ ಮತದಾನ ಕೇಂದ್ರವನ್ನು ಸ್ಥಾಪಿಸಿತು. ಇದು ಜಗತ್ತಿನಲ್ಲೇ ಅತ್ಯಂತ ಎತ್ತರದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊಟ್ಟ ಮೊದಲ ಮತದಾನ ಕೇಂದ್ರ. ಅರುಣಾಚಲ ಪ್ರದೇಶದಲ್ಲಿ ದುರ್ಗಮವಾದ ದಾರಿಯಲ್ಲಿ 300 miles ದೂರವನ್ನು ಕ್ರಮಿಸಿ ಸೋಕೇಲಾ ತಯಾಂಗ್ ಹೆಸರಿನ ಒಬ್ಬನೇ ಒಬ್ಬ ಮತದಾರನ ಮತದಾನವನ್ನು ಕೂಡ ಕ್ರಮಬದ್ಧವಾಗಿ ಪೂರೈಸಲಾಯಿತು. ಚುನಾವಣೆಯ ಜೊತೆಗೆ ಬೆಸೆದುಕೊಂಡ ಈ ಜನರ ಭಾವನೆಗಳಿಗೆ ಹೃದಯಪೂರ್ವಕ ನಮನ. ವಾಹ್, ಎಷ್ಟು ಚೆನ್ನಾಗಿ ಹೇಳಿದೆ ಭಾರತಿ. ನಿಜವಾಗೂ ಇವತ್ತಂತೂ ನನಗೆ ತುಂಬ ಖುಷಿಯಾಗಿದೆ ನೋಡು. ಇವತ್ತು ನಿಜವಾಗಿ ನಾನು ನನ್ನಲ್ಲೇ ಒಬ್ಬ ನಿರ್ಮಾಣಕಾರನನ್ನ ಇವತ್ತು ನಾನು ನೋಡ್ಕೊಂಡೆ ನೋಡು. ಖಂಡಿತ ಖಂಡಿತ ಭಾರತ್, ನಾವು ಮತದಾತ ಜಂಕ್ಷನ್ ಅಲ್ಲೇ ಇಲ್ಲ, ಯಾವುದೋ ಒಂದು ಪಾರ್ಟಿನಲ್ಲಿ ಭಾಗವಹಿಸ್ತಾ ಇದ್ವಿ ಅಂತ ಅನ್ಸುತ್ತಾ ಇದೆ. ಅಂಕಲ್, ಯಾವ್ದೋ ಫೋನ್ ಬಂತು ನೋಡಿ. ಇನ್ಯಾರದಮ್ಮ ಬರುತ್ತೆ ನನ್ಗೆ? ನನ್ನ ಹೆಂಡತಿ ಇದೆ ಫೋನ್ ಬಂದಿರೋದು. ಮನೆಯಿಂದ ಹೊರಗ್ ಬರೋ ಸಮಯದಲ್ಲಿ ಮಾರ್ಕೆಟ್ ಇಂದ ಸಾಮಾನ್ ತರಕ್ ಪಟ್ಟಿನ್ ಕೊಟ್ ಕಳ್ಸಿದಾಳೆ. ನಾ ಹೊರಡ್ಲಾ? ಹಾ, ಹಲೋ ಹಲೋ. ಹ್ಞೂ, ನೆನ್ಪಿದೆ ನೆನ್ಪಿದೆ. ಭಾರತ್ ಭಾರತಿ ಕಲ್ಪನಾ ಹತ್ರ ಮಾತಾಡ್ತಿದ್ದೆ. ಬಂದ್ಬಿಟ್ಟೆ ಬಂದ್ಬಿಟ್ಟೆ. ಈಗ ನಮ್ಮ ಒಬ್ಬ ಖಾಯಂ ಶ್ರೋತೃವಿನ ಮಾತು ಕೇಳುವಂತಹ ಸಮಯ. ಅವರು ಒಂದು ಶಾಲೆಯ ಡೈರೆಕ್ಟರ್ ಕೂಡ ಆಗಿದ್ದಾರೆ ಮತ್ತು ಇತಿಹಾಸದಲ್ಲಿ ಕೂಡ ಆಸಕ್ತಿ ಇಟ್ಕೊಂಡಿದ್ದಾರೆ. ಮೈ ರುಕ್ಸಾನಾ ಪರ್ವೀನ್ ಜಾಮಿಯಾ ನರ್ಸರಿ ಸ್ಕೂಲ್ ಕಿ ಪ್ರಿನ್ಸಿಪಲ್ ಹೂ. ಆಯೋಗ ನೇ ವೋಟ್ ದೇನೆ ಕೆ ಅಧಿಕಾರ ಕೋ ಮಜಬೂತಿ ದಿ ಹೈ. ಸಮಾಜ ಮೇ ಸಭಿ ವರ್ಗೋ ಕೋ ಸಮಾನ ಮಾನ್ನಾ, ಥರ್ಡ್ ಜೆಂಡರ್ ಕೋ ವೋಟ್ ದೇನೆ ಕಾ ಪೂರಾ ಮೌಕಾ ದೇನಾ. ಚುನಾವ ಆಯೋಗ ನೇ ವೋಟರ್ಸ್ ಕೆ ಸಮ್ಮಾನ ಮೇ ನ್ಯಾಷನಲ್ ವೋಟರ್ಸ್ ಡೇ ಮನಾನೆ ಕಿ ಶುರುವಾತ್ ಕಿ ಹೈ. ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಚುನಾವ್ ಕಿ ಪಹಲ್ ಕಿ ಹೈ. ಇಸ್ ಪ್ರೋಗ್ರಾಮ್ ಕೆ ಜರಿಯೆ ಇಲೆಕ್ಷನ್ ಕಮಿಷನ್ ಕಿ ಕೋಶಿಶೋ ಔರ್ ಮತದಾತಾ ಕೋ ದಿ ಜಾನೆ ವಾಲಿ ಸುವಿಧಾವೋ ಕಿ ಜಾನ್ಕಾರಿ ದೇನೆ ಕೆ ಲಿಯೆ ಮೈ ಚುನಾವ್ ಆಯೋಗ ಔರ್ ಆಕಾಶವಾಣಿ ಕೋ ತಹೆ ದಿಲ್ ಸೆ ಶುಕ್ರಿಯಾ ಅದಾ ಕರ್ನಾ ಚಾಹತಿ ಹೂಂ. ಧನ್ಯವಾದ. ಭಾರತಿ, ಇತ್ತೀಚೆಗಷ್ಟೇ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಗಳು ನಡೀತಲ್ವಾ, ನೀನು ಓಟ್ ಹಾಕಿದೀಯಲ್ವಾ? ಖಂಡಿತ. ಯಾಕೆ ನಮ್ಮ ಶ್ರೋತೃಗಳಿಗೆ? ನಾನು ಅಂಜಲಿ ಹೆಗಡೆ ಅವರ ಟ್ವೀಟ್ ಗಮನಿಸಿದೆ. ಅವರು ತಮ್ಮ ಬೂತ್ನಲ್ಲಿ ಓಟನ್ನ ಚಲಾಯಿಸೋದಕ್ಕೆ ಸುಮಾರು 250 ಕಿಲೋಮೀಟರ್ ನಷ್ಟು ದೂರ ರೈಲಿನಲ್ಲಿ ಪ್ರಯಾಣ ಮಾಡಿದ್ದಾರೆ. ಮತ್ತೊಂದು ಆಶ್ಚರ್ಯ ಉಂಟು ಮಾಡೋ ವಿಷಯ ಕೂಡ ನಡೆದಿದೆ. ಏನು? ಬಳ್ಳಾರಿಯಲ್ಲಿ 23 ವರ್ಷದ ಒಬ್ಬ ಗರ್ಭಿಣಿ ಪ್ರಸವ ವೇದನೆಯ ನಡುವೆ ಕೂಡ ತಮ್ಮ ಮತದಾನವನ್ನು ಮಾಡಿದ ನಂತರ ಅಲ್ಲಿಯೇ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲಂತೆ. ನೋಡು ಎಂಥ ಒಳ್ಳೆ ವಿಚಾರ ಇದು. ಹೌದಲ್ಲ. ಗಂಭೀರವಾಗಿ ಗಾಯಗೊಂಡ ಮತ್ತು ರೋಗದಿಂದ ಬಳಲ್ತಾ ಇದ್ದ 16 ಜನ ರೋಗಿಗಳು ಕೂಡ ಮತದಾನ ಮಾಡಿದಂತ ಘಟನೆ ಇಲ್ಲಿ ನಡೆದಿದೆ. ಈ ಮತದಾರರ ಮತದಾನದ ಪ್ರಕ್ರಿಯೆಯನ್ನ ಸುಗಮಗೊಳಿಸೋದಕ್ಕೆ ಅಂತ ಹೇಳಿ ಕರ್ನಾಟಕದ ಚುನಾವಣಾ ಅಧಿಕಾರಿಗಳು ಮತ್ತು ಬೆಂಗಳೂರು ನಗರ ಪೊಲೀಸರು ಈ ರೋಗಿಗಳಿಗಾಗಿನೇ ಗ್ರೀನ್ ಕಾರಿಡಾರ್ ಅನ್ನುವಂತ ವ್ಯವಸ್ಥೆ ಮಾಡಿದ್ರು. ಮತ್ತು ಆಸ್ಪತ್ರೆಗಳು ಇವರಿಗಾಗಿನೇ ಬೂತ್ನಲ್ಲಿ ಇವರ ಆರೋಗ್ಯವನ್ನ ನೋಡಿಕೊಳ್ಳೋದಕ್ಕೆ ತಯಾರಾಗಿರ್ಬೇಕು ಅಂತ ಹೇಳಿ ತಮ್ಮ ವೈದ್ಯಕೀಯ ಸಿಬ್ಬಂದಿಗಳ ತಂಡವನ್ನು ಕೂಡ ಆ ರೋಗಿಗಳ ಜೊತೆಗೆ ಕಳಿಸ್ಕೊಟ್ಟಿದ್ರಂತೆ. ಅದಕ್ಕೆ ಅಲ್ವಾ ಕರ್ನಾಟಕದಲ್ಲಿ 73.19% ದಾಖಲೆಯ ಮತದಾನ ಆಗಿರೋದು. ಸತ್ಯ. ಭಾರತದ ಚುನಾವಣಾ ಆಯೋಗದ ಮತದಾನಕ್ಕೆ ಸಾಟಿಯಾದುದು ಬೇರೇನೂ